ಅಪ್ಪ ಕಾಲದಾಗ ಕಾಲ್ ತಿಗ್ಗ ಇದ್ದಾಗ 500 ಕುರಿದ್ದು ನಮ್ಗೆ. 500 ಕುರಿದ್ದು. ಹ್ಮ್, ನಾವ್ ಏರ್ಪಟ್ಟ ಆದ್ಮ್ಯಾಗ 100 100 ಬಂದಾವ ನಮ್ಮ ಅಪ್ಪ ಅವ್ರಿಗೆ. ಮತ್ತೆ ನಮ್ಮ ಸಣ್ಣಪ್ಪನವ್ರು ಎಲ್ಲ ಮಾರ್ಕೊಂಡಾರ, ನಾವ್ ಒಬ್ಬರೇ ಇಟ್ಕೊಂಡ್ವಿ, 150 ಆಗೇವಿ ಈಗ ನಾವು. ನೋಡ್ರಿ, ನಿಮ್ಮ ತಂದೆಯವರು, ನಿಮ್ಮ ಕಾಕರು, ದೊಡ್ಡಪ್ಪವ್ರು ಎಲ್ಲರ ಜೊತೆ ಇದ್ದಾಗ 500 ಕುರಿಗಳು ಮೇಚಿದ ಅನುಭವ ನಿಮ್ಗದ? ಹಾಂ. ಈಗ ನಿಮಗೆ ಡಿವೈಡ್ ಆದ್ಮೇಲೆ ಅವರೆಲ್ಲರೂ ಮಾರ್ಕೊಂಡ್ರ? ಅವರೆಲ್ಲ ನಮ್ಮ ಸಣ್ಣಪ್ಪನವ್ರು ಮಾರ್ಕೊಂಡಾರ. ನಮ್ಮ ಅಣ್ಣ ತಮ್ಮರು 3 ಇದ್ವಲ್ಲ, ಒಬ್ಬತ್ತ ಕೆಲಸ ಮಾಡ್ತೀವಿ, ಒಬ್ಬತ್ತ ಕುರಿಗೆ ಹೋತಾನ, ಒಬ್ಬತ್ತಿನ ರಾಯಚೂರು ಕೆಲ್ಸಕ್ಕೆ ಹೋತಾನ. ಅಷ್ಟೇ. ನೀವು ಎಂತಂಬ್ರು ಬೀಚದ್ ನಾ ಯಾಕೆ ಬಾರ ಅಂತೇಳಿ 150 ಕುರಿ, 100 ಇದ್ದದ್ದನ್ನ 50 ಹೆಚ್ಚು ಮಾಡ್ಕೊಂಡ್ರೆ? ಹಾಂ, 200 ಮ್ಯಾಗಾತಿದ್ವಿ ಇಷ್ಟೊತ್ತಿಗೆ. ವರ್ಷ ವರ್ಷ ಇದೇ ಜೀತಗಾರ ಸಿಗೋದಿಲ್ಲಲ್ಲ, ಹೆಚ್ಚಿಗೆ ಆತರಂತ ನಾವೇ ವರ್ಷ ವರ್ಷ ಒಂದು 30 40 ಕುರಿ ಮಾರ್ತೀವಿ. ಮತ್ತೆ ವರ್ಷ ಮಾದಂಗೆಲ್ಲ. ಹ್ಮ್, ಒಬ್ಬರು ಕಾಯ್ಬೇಕಂತ ಎಷ್ಟು, ಒಬ್ಬರು ಕಾಯಕ್ ಎಷ್ಟು ಆತವ ಅಷ್ಟೇ ಇಟ್ಕಂತೀವಿ ನಾವು. ಹೆಚ್ಚಿಗೆ ಆತವ, ಸಂಬಳ ಅವ್ರು ಸಿಗೋದಿಲ್ಲ, ಮೇಯವ್ ಕಡಿಮೆಗೆ ಇಬ್ಬಂದ್ಯಾವ ಎಲ್ಲ. ಹೌದೌದು. ಅದ್ರ ಸಲುವಾಗಿ ಸ್ವಲ್ಪ ಮೇಸಕ್ಕೆ ಗುಡ್ಡ ಗಿಡ ಎಲ್ಲ ಸಿಗ್ತಾವ ಇನ್ನು ಹೊಲಗಳು? ಗುಡ್ಡ ಗಿಡ ಏನು ಇಲ್ಲ. ಹೌದು. ಬೇರೆ ಹೊಲದಾಗ ಹೋದಪ್ಪ ಅಂದ್ರೆ ಕಿರಿಕಿರಿ ಕಿರಿಕಿರಿ. ಮತ್ತೆ ಹಾ, ನಮ್ ದನಮೇ ತೆವಲ ಯಾಕೆ ಬರ್ತೀರಿ? ಒಂದ್ ಎತ್ತಾವ ನಮ್ ಎಲ್ಡ್ರು, ನಾವ್ ಎತ್ತೆಲ್ ಮೇಸಕ್ ಹೋಗ್ಬೇಕು ನೀವು ಬಂದ್ರೆ ದಿವ್ಸ ಇಲ್ಲಿಗೆ ಹೌದು ಅಂತಾರ. ಹಿಂಗ ಅದ್ರ ಸಲಗ ಸ್ವಲ್ಪ ಸ್ವಲ್ಪ ಇಟ್ಕೊಂಡು. ಜಗಳ ಬರೋ ಜಗಳ ಆಗ್ಯಾವೇನು? ಯಾರ ಮರಿ ಹಿಡ್ಕೊಂಡು ಹೋಗ್ಯಾರೇನೋ, ಏನು ನಮ್ಮ ಹೊಲ್ದಾಗ ಮೇದಾವಪ್ಪ ಅಂತೇಳಿ. ಈಗ ಹಿಡ್ಕೊಂಡು ಹೋಗೋದಿಲ್ಲ, ಈಗ ಹಿಡ್ಕೊಂಡು ಹೋಗೋದಿಲ್ಲ, ಸುಮ್ನೆ ಯಾಕೆ ಕೇಳಕ್? ಬೈತಾರೆ, ಗದರ್ಸ್ತಾರೆ. ಗೆದರ್ಸ್ತಾರ ಅಷ್ಟೇ, ಬಿಡಬೇಡಪ್ಪ ನಮ್ ಎತ್ತಾವ ಮೇಯ್ತಾವ ದೂರ ಇರ ಅಂತಾರ ಅಷ್ಟೇ. ಜಗನಪ್ಪ ಅವ್ರೆ, 150 ಕುರಿಗಳು, ಮಳೆ ಗಾಳಿ, ಅವು ದೇಗರಿಗೆ ಮಾಡೋದು ಭಾಳ ಕಷ್ಟ ಅಲ್ಲ? ಕಷ್ಟ. ಮತ್ತೆ ಹಾಂ, ಕಷ್ಟ ಅಂದ್ರೆ ಉಳಿಬೇಕು. ಈಗ ಹೆಂಗದ ಅವ್ರಿ ರೇಟು? ಹೌದು. ಸೆಗ್ಗದ ಬಿದ್ದರೆ ಸ್ವಲ್ಪ ಮಾಡ್ದಂಗೆ ನಮ್ಗೆ ಬರ್ತದೆ, ಇಲ್ಲಾಂದ್ರೆ ಎಲ್ಲಿ ಸಿಗ್ತದೆ ನಮ್ಗೆ? ಅಂದ್ರೆ ತರಕಾರಿ ಹಾಕಿವ್ ಅಂತ ಹೇಳಿದ್ರಿ, ಚೌಳಿಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಹಾಕ್ತೀರಿ ಅಂತ ಹೇಳಿದ್ರಿ, ಅವು ಹೇಗೆ ನೀವು ಮಾರ್ಕೆಟಿಗೆ ಹೋಯ್ತೀರಿ? ಅದೇನು ನೋಡಿ ಸರ್, ಯಾವಾಗ ಒಂದೊಂದು ಸಾರಿ ಒಂದೊಂದು ರೇಟ್ ರೇಟ್ ಇರ್ತದೆ. ಈಗೇನು ಹೀರೆಕಾಯಿ ಹಂಗೆ ಅದ ಐದವ, ಒಂದು ಬಾಕ್ಸು 300 400 ರೂಪಾಯಿ ಹೋಗ್ತಾವ. ದಿನ ಎಷ್ಟು ಬಾಕ್ಸ್ ಹೋಗ್ತಾವ್ರಿ ಹೀರೆಕಾಯಿ ಸದ್ಯ? ಅಂದರೆ ದಿವಸ ಹೋಗೋದಿಲ್ಲ, 2 ದಿವಸ ಬಿಟ್ಟು ಒಂದಿನ ಒಂದು 7 ಬಾಕ್ಸ್, 8 ಬಾಕ್ಸ್ ಹೋಗ್ತಾವ. 400 350 430 ಹಂಗೆ. ಇವೆಲ್ಲ ತರಕಾರಿ ಬಂದ ದುಡ್ಡು ನಿಮ್ಮ ಮೇಲೆ ಖರ್ಚಿಗೆ ಹೋಗ್ತದ? ಹ್ಞೂ. ಹಂಗೆ ಲೇಬರ್ ಖರ್ಚು, ಅವು ಇವು, ಸಣ್ಣ ಪುಟ್ಟ ಎಣ್ಣೆ ಗೊಬ್ಬರ? ಲೇಬರ್ ಅಂದ್ರೆ ನಾವ್ ಇಡೋದಿಲ್ಲ, ನಾವೇ ಜಾಸ್ತಿ ಮನೆ. ಮತ್ತೆ 15 ಜನ ಇದ್ರಿ ಮನೆಗೆ? ನಾವ್ ಲೇಬರ್ ಇಡೋದಿಲ್ಲ, ನಾವೇ ಮಾಡೋದು, ನಾವೇ ಲೇಬರ್, ನಾವೇ ಮನೆಯವ್ರು. ಈಗ ನೀವು ಈ ಕೃಷಿ ಹಿಂಗ್ ಮಾಡ್ಬೇಕು, ಎಣ್ಣೆ ಹಿಂಗ್ ಇಡಬೇಕು, ಈ ಕುರಿಗಳಿಗೆ ಈ ರೋಗ ಬರ್ತಾವ, ನಿಮ್ಗೆಲ್ಲ ಮಾಹಿತಿ ಏನಾರ ತಗೊಂಡ್ಬರ್ತೀರಿ? ನಮ್ಗ ಗೊತ್ತಾಗ್ತಾವ, ದಿವ್ಸ ಅದ್ರಾಗ ಇರ್ತೀವಲ್ಲ, ಇದಕ್ಕೆ ಏನ್ ಬಂದದ ಅಂದ್ರೆ ಅದು ಔಷಧ ತರ್ತೀವಿ ರಾಯಚೂರಿಗೆ. ಈಗ ಕರುಳು ಬೇನೆ ಬರ್ತದೆ, ಕಾಲು ಬೇನೆ ರೋಗ ಬರ್ತದೆ, ಕುಂಟತಾವ ಕುರಿಗಳು ಮಳೆಗಾಲದಾಗ ಕುಂಟತಾವ ಅಂತದ್ರಾಗ ಹೋಗಿ ತರ್ತೀವಿ ನಾವು. ಅಲ್ಲ, ಈಟ್ ಇಂಜೆಕ್ಷನ್ ಹಾಕ್ಬೇಕು ಅವೆಲ್ಲ ಹೇಳ್ತಾರೆ? ನಮ್ಗೆ ಅರ್ಥ ಆಗ್ತವೆ ಯಾವ ಟೈಮ್ನಾಗ ಯಾವ್ದು ಹಾಕ್ಬೇಕಂಬದು. ಇಂಜೆಕ್ಷನ್ ನೀವು ಮಾಡ್ಬಿಡ್ತೀರಾ? ನಾವೇ ಮಾಡ್ತೀವಿ. ಮತ್ತೆ ಎಲ್ಲ ನಾವೇ ಮಾಡ್ತೀವಿ, ಯಾವ ಟೈಮ್ನಾಗ ಯಾವ ಇಂಜೆಕ್ಷನ್ ಮಾಡಬೇಕು, ಇದು ಮೇವು ತಿಂದಿಲ್ಲ ಅಂದ್ರೆ ಇದಕ್ಕೆ ಯಾವ್ದು ಮಾಡ್ಬೇಕಂಬದ್ಗು ಗೊತ್ತಿರ್ತದೆ ನಮ್ಗೆ. ಜಗಳಪ್ಪ ಅವ್ರ, ಈಗ ಕೆಲವೊಂದು ಸಂದರ್ಭದಲ್ಲಿ ನಿಮ್ದು ಕೆಲವೊಂದು ಸಂದರ್ಭದಲ್ಲಿ ಉಚ್ಚಿಕೊಳ್ತಾವೆ, ಟ್ರೀಟ್ಮೆಂಟ್ಗಳು ಸಿಗಂಗಿಲ್ಲ, ಕುರಿಗಳು ಭಾಳ ಲಾಸ್ ಆಗ್ತಾವ. ಹೋದ ವರ್ಷ ಜಗ್ಗಿ ಲಾಸ್ ಆಯ್ತು, ಮತ್ತೆ ಕುಂಟು ಬಿದ್ದು ಮಳೆಗಾಲ ಜಗ್ಗಾಯ್ತಲ್ಲ, 30 40 ಕುರಿ ಸತ್ಸೋದ ಸಾಯ್ತು. ಹಂಗೆ ಹೋಗಿ ಹೋಗ್ತಾವ ಇದ್ದಾವ ಇರ್ತಾವ ಇದ್ದಾವ, ನಮಗೂ ಹೋಗಿದ್ವಿ ಎಲ್ಲ ಎಲ್ಲ ನಮಗೆ ಆಗ್ಬೇಕಂದ್ರೆ ಯಾವಾಗ ಸಿಗ್ತಾವ. ಜಂಗ್ಲಪ್ಪ ಅವ್ರೆ, ಈಗ ಮನೆಗೆ ಎತ್ತದವ್ರಿ? ಹ್ಞೂ, ಎರಡವ. ಎರಡು ತಾಕಳು? ಒಂದದ. ಹಾಲು ಕೊಡ್ತದ? ಹಾಲು ಕೊಡ್ತದೆ. ಮನೆಗೆ ಆತದ ಏನ ಮಕ್ಕಳಿಗೆ ಬೇಕು? ಮಕ್ಕಳಿಗೆ ಬೇಸತ್ತ ದಿವಸ ಕುರಿ ಹಾಲುಗೂ ಬರ್ತಾವ ನಮ್ಗೆ. ಕುರಿ ಹಾಲು ಬರ್ತವೆ? ಹ್ಞೂ. ಜಗ್ಗ ಮೊಸರು ಹಾಲು ನಮ್ಗೇನು ಕಡಿಮೆ ಇಲ್ಲ, ಕಡಿಮೆ ಇಲ್ಲ. ಹ್ಞೂ. ಪ್ಯೂರ್ ನೋಡ್ರಿ, ಸಿಟ್ಯಾಗ ಪ್ಯಾಕೆಟ್ ಹಾಲು ಸಿಗ್ತೀವಿ ನಾವು, ಪ್ಯಾಕೆಟ್ ಮೊಸರು ತಿಂತೀವಿ ನಾವೆಲ್ಲ. ನಾವೇನಂತ ತಿನ್ನೋದಿಲ್ಲ ಇಲ್ಲಿ. ಹಾಂ, ನಮಗೆ ಮನೆಯಲ್ಲಿ ಹಾಲು ಇದ್ದಂದ್ ಇಲ್ಲಂದ್ರೂ ನಾವು ಪ್ಯಾಕೆಟ್ ಗೀಕಿಟ್ ಏನು ತಗೊಂಬದೇ ಇಲ್ಲ ನಾವು. ಹೌದು, ಸುಮ್ಮನೆ ನಿರ್ತೀವಿ ಅವ ಅಂಥವೆಲ್ಲ ಯಾರ ಮನೆಯಾಗ ಹೋಗಿ ಹಾಕ್ಯಂಬರ್ತೀವಿ ನಾವು, ಬೇಕಿದ್ರೆ ನಾವು ತಗೊಂಬದಿಲ್ಲ ಅಂತ. ಈಗ ಜಂಗ್ಲಪ್ಪ ಅವರು, ನಿಮ್ದು 150 ಕುರಿ ಅದಾವಲ್ಲ, ನಿಮ್ದು ಭೂಮಿ ಗೊಬ್ಬರ, ನಿಮ್ ಕುರಿ ಗೊಬ್ಬರ? ನಾವು ಕುರಿ ತರ್ಬೇಕಂತೀವಿ, ನಾವು ಕುರಿ ತರ್ಬೇಕಂತೀವಿ, ನಾವು ಆಕ್ಳು ಎಲ್ಲ ಎತ್ತಾವಲ್ಲ, ನಮ್ಗೇನು ಚಿಂತಿಲ್ಲ ಗೊಬ್ಬರದ. ಗೊಬ್ಬರದ್ದು ನೀವು ಸರ್ಕಾರಿ ಗೊಬ್ಬರ ಹಾಕೋದು ಕಡಿಮೆ? ಕಡಿಮೆ ಸ್ವಲ್ಪ, ಜಾಸ್ತಿ ಕಡಿಮೆ ನಾವು ಹಾಕೋದು. ಬೆಲೆ ಯಾವಾಗ ಖಾಲಿ ಆದರೆ ಅವಾಗ ಮೇಯಿಸೋದು, ಕುರಿ ತರ್ಬೋದು. ಈಗ ನಿಮ್ದು ಆದಾಯ, ರೈತರ ಆದಾಯ ನಿಮ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗೈದ? ಇನ್ಕಮ್ ಹೆಚ್ಚಾಗ್ಯದ? ಹಾಂ, ಹಂಗನ್ನು ಸ್ವಲ್ಪ ಹೆಚ್ಚಾಗ್ಯದ. ಹೆಚ್ಚಾಗ್ಯದ? ಹಾಂ. ಯಾವ ರೀತಿಯಿಂದ ಹೆಚ್ಚಾಗ್ಯದ, ಏನೇನು ವಿಧಾನಗಳಿಂದ ಹೆಚ್ಚಾಗ್ತದೆ ನಿಮ್ಮ ಇನ್ಕಮ್? ಏನು ಹತ್ತಿ ಸ್ವಲ್ಪ ಹೆಚ್ಚಾಗ್ಯದ, ಸೀಡ್ ಹತ್ತಿ ಹಾಕೋದ್ರಿಂದ ಹೆಚ್ಚಾಗ್ಯದ. ಸೊ ಮೆಣಸಿನ್ಕಾಯಿ ಇಟ್ಟಿವಿ, ಅದ್ರಾಗ ಸ್ವಲ್ಪ ಬೇಸ್ ಬಂದದ. ಮೆಣಸಿನ್ಕಾಯಿ ಎಷ್ಟು ಹಾಕಿದ್ರಿ? 1/2 ಎಕರೆ ಹಾಕಿದ್ವಿ ಅಷ್ಟೇ. ಒಂದು ಇನ್ ಬ್ಯಾಡಗಿಕಾಯಿ ಏನಾಯ್ತು? ಗುಂಟೂರ್ಕಾಯಿ? ಗುಂಟೂರ್ಕಾಯಿ ಒಂದು 10 15 ಚೀಲ ಆಗಿತ್ತು, ಒಂದು 5 ಚೀಲ ಮನೆಯಾಗ ಇಟ್ಕೊಂಡು ತುಂಬಾಕ ಇದ್ದಾವ ಮಾರು. ಹತ್ತಿ ಆಯ್ತು, ಮತ್ತೆ ನಿಮ್ದು ಮೆಣಸಿನ್ಕಾಯಿ ಆಯ್ತು, ಇನ್ನು ಅದು ಇಟ್ಟಿದ್ವಿ ತಂಬಾಕಂದ್ರೆ ಪೊಗಾಕು. ತಂಬಾಕು ಅದು ಎಷ್ಟಾಯ್ತು? 8 ಕ್ವಿಂಟಲ್ ಆಗಿದೆ. 8 ಕ್ವಿಂಟಲ್ ಆದರೆ 120,000 ಬಂದದ. 8 ಕ್ವಿಂಟಲ್ಗೆ ಅಂದರೆ ಅದು ಬೇಸಿಗೆ ಹಾಕ್ಬೇಕು. ಬೇಸಿಗೆ ಹಾಕ್ಬೇಕು. ದೀಪ ಲಭ್ಯ ಬರ್ತದೆ ನೋಡಿ ಅವಾಗ. ಮತ್ತೆ ಕುರಿ ಸಾಕಾಣಿಕೆಯಿಂದ ಪ್ರತಿ ವರ್ಷ ಎಷ್ಟು ಬರ್ತದೆ? ಕುರಿ ಸಾಕಾಗಿ ಬರ್ತದೇನು ಅದ್ರಾಗ ಬೇಸಾದ ಮರಿ ಹುಟ್ಟಿದ್ರೆ ಮೇವು ಗೇವು ಬೇಯಿಸಿದ್ರೆ ಅದ್ರಾಗ ಅದ್ರಾಗ ಇದ್ದಂಗೆ ಅದ್ರಾಗಿಲ್ಲ ಲಾಭ. ಈಗ ಒಂದು ಮರಿ ಇಳಿತಪ್ಪ, ಒಂದು ಕುರಿ ಈತಪ್ಪ ಅಂತಂದ್ರೆ ಎಷ್ಟು ತಿಂಗಳದ ಮರಿ ಆದ್ಮೇಲೆ ಮಾರ್ತೀರಿ ನೀವು? ಹಾಲು ಬೇಯಿಸಿ ಕುಡಿದ್ರೆ ತಾಯಿದು ಒಂದು ತಿಂಗಳಿಗೆ 4,000-5,000. ಸ್ವಲ್ಪ ತಾಯಿ ಸ್ವಲ್ಪ ಹಾಲು ಕಡಿಮೆ ಕೊಡಿದ್ರೆ ಅಂದರೆ ಕುರಿಗಳು ಚಲೋತ್ನಾಗಿ ಮೇಯಬೇಕು, ಹುಲ್ಲುಗಳು ಹೊಟ್ಟೆಗಳು ಚಲೋತ್ನಾಗಿ ಸಿಗಬೇಕು. ಅವ್ರಿಗೆ ಮೇವು ಹೆಂಗೆ ಚೆನ್ನಾಗಿದ್ರೆ ಹಂಗೆ ಮರಿ ಬರ್ತದೆ. ಹಾಲು ತಾಯಿ ಜಗ್ಗಿ ತಿಂದರೆ ಅಲ್ಲ, ಮೇವು ತಿಂದರೆ ಹಾಲು ಜಗ್ಗಿ ಬರ್ತದೆ, ಮರಿಗೂ ಜಲ್ದಿ ಬರ್ತದೆ, ದೊಡ್ಡಗಾಗ್ತದೆ. 2 ತಿಂಗಳಿಗಲ್ಲ ಅಂದರೆ 1,000-8,000 ತನಕ ಹೋಗ್ತದೆ. 2 ತಿಂಗಳ ಒಂದು 6-7 ತಿಂಗಳ ಆತಂದ್ರೆ ಅಷ್ಟು ತಾನೇ ನಾವು ಹಿಡಿದಿಲ್ಲ, ಅಷ್ಟು ತಾನ ನಾವು ಹಿಡಿದಿಲ್ಲ, ಅಷ್ಟು ತಾನ ಅಷ್ಟೊಂದು ಮರಿ ನಾವು ಅಷ್ಟು ತಾನ ಇಟ್ಕೊಂಡು ಮಾರಿಲ್ಲ. ನಾವು ಮಾರಿಲ್ಲ 2 ತಿಂಗಳಲ್ಲ, ಅಷ್ಟು 1 ತಿಂಗಳ 2 ತಿಂಗಳ ಅಷ್ಟೇ. ಇನ್ನು ಉಳಿದವ್ ಸಣ್ಣ ಮರಿ ಇದ್ದವ್ರಿಗೆ ಬೇಕಾಯ್ತದಲ್ಲ ಆಳು, ಅವ್ರಿಗೆ ಕುಡಿಸ್ತೀವಿ, ಹುಟ್ಟರು ಮಾರಿಕೆಸ ಅವ್ರಿಗೆ ಕುಡಿಸ್ತೀವಿ. ಈಗ 150 ಕುರಿಗೆ ಟಗರಷ್ಟದವ್ರಿ ಜಂಗ್ಲಪ್ಪವ್ರೆ? 3 ಅದಾವ. 3 ಟಗರ್ ಅದಾವ. ಮೊನ್ನೆ ತಂದಿವಿ ಚಿನ್ನೂರದಾಗ ಒಂದು 42,000. ಒಂದು ಕುರಿ ಮೇಲೆ ಬೇಕು ಒಂದು ಬೀಜದ ಟಗರು? ಹ್ಞೂ, ಬೀಜ ಟಗರ್ 42,000 ತಂದೆ. ಯಾಕೆ ನಿಮ್ಮದು ಮನೆ ಟಗರ್ ಮಾಡ್ಕೊಂಡ್ರೆ ಹಂಗಿಲ್ಲ ಆತವ? ನಾವೇನು ಇನ್ನೂ ಬೇಸಿರ್ತಾವ ಹೊಸ ಚಲೋ ತಂದ್ರೆ ಕಡೆ ಚಲೋ ತಂದ್ರೆ ಅದು ಸ್ವಲ್ಪ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡ್ಬೇಕು ಅದು ನಮ್ಮ ಕುರಿ ಮನೆ ಟಗರ್ ಆದವಪ್ಪ ಅಂತಂದ್ರೆ ಮತ್ತೆ ಮರಿಗಳು ಹೆಲ್ತಿ ಬೇಸಿರಂಗಿಲ್ಲ. ಆಕ ದೊಡ್ಡ ಕುರಿಯಲ್ಲಿ ತಂದ್ರೆ ಬೇಸಿರ್ತಾವಂತ ಕೆಂಪು ಟಗರ ದೊಡ್ಡದು ತಂದೀವಿ ಮೊನ್ನೆ. ಟಗರಿಗೆ ಸಪ್ರೇಟ್ ಮೇಯಿಸ್ಬೇಕ? ಹಾಂ, ಇಲ್ಲ ಅದ್ರಾಗ ಮೇಯ್ತದ ಸ್ವಲ್ಪ. ಏನಂದ್ರೆ ಸದ್ಯ ಪದ್ದು ಇಡ್ತೀವಿ ದಿವಸ, ರಾತ್ರಿ ರಾತ್ರಿ ಇಡ್ತೀವಿ. ಸದ್ಯ ಇನ್ನು ಜೋಳ ಇಂಥವೆಲ್ಲ ಇಡ್ತೀವಿ. ಈಗ ಮನೆಗೆ 15 ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಅಣ್ಣ ತಮ್ಮರು ನಿಮ್ಮ ತಂದೆ ತಾಯಿರು ಎಲ್ಲರೂ ಜೊತೆಗಿದ್ದೀರಿ? ಹಾಂ, ಎಲ್ಲರ ಜೊತೆಗೆ ಇದ್ದೀವಿ. ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಹಬ್ಬ ಹರಿದಿನ ಎಲ್ಲ ಉಸು ಜೊತೆಗೆ ಮಾಡಿ ಒಂದೇ ತಾನೇ ಎಲ್ಲ. ಬಟ್ ಕೆಲಸ ಮಾತ್ರ ಡಿವೈಡ್ ಮಾಡ್ಕೊಂಡ್ರಿ, ಒಬ್ಬರು ಕುರಿ ಮೇಯಿಸೋರು, ಒಬ್ಬರು ಒಕ್ಕಲ್ತನ ಮಾಡೋರು, ಒಬ್ಬರು ಕೆಲಸ ಮಾಡೋರು, ಒಬ್ಬರು ತರಕಾರಿ ಮಾಡೋರು. ಇದೇ ಕೆಲಸ. ಅಣ್ಣ ತಮ್ಮರೆಲ್ಲ ಜೊತೆಗಿದ್ದೀರಲ್ಲ, ನಾನು ಯಾಕೆ ಮಾಡಲಿಲ್ಲ, ನೀನು ಯಾಕೆ ಮಾಡಲಿಲ್ಲ ಈ ಥರ ಅಂತವೆಲ್ಲ ಇಲ್ಲ. ಅಲ್ಲಿ ನಮ್ಮ ಅಪ್ಪನ ಮ್ಯಾಗ ಇದ್ದದ, ನಮ್ಮಪ್ಪ ಇದು ಮಾಡಂದ್ರೆ ಇದು ಮಾಡ್ತೀವಿ, ನೀನು ಇದು ಮಾಡಂದ್ರೆ ಇದು ಮಾಡ್ತಾನೆ. ಯಾರು ಕೆಲಸ ಅವ್ರಿಗೆ? ನಿಮ್ದೆಲ್ಲ ಮದುವೆ ಆಗ್ಯದ? ಎಲ್ಲರಿಗೂ ಆಗ್ಯದ. ಅಂದ್ರೆ ಎಲ್ಲರೂ ತಂದೆಯವರು ಮಾತು ಕೇಳ್ಕೊಂಡು ಎಲ್ಲರೂ ಅನುಸರಿಸಿಕೊಂಡು ಹೋಗ್ತಾರೆ ಅಷ್ಟೇ. ನಮ್ಮ ಅಪ್ಪ ಹೆಂಗಂದ್ರೆ ಹಂಗೆ ಹಂಗೆ. ಹ್ಞೂ, ನೀನು ಅಕ್ಕಡ ಹೋಗು ನಾನು ಈ ಕಡೆ ಹೋಗ ಅನ್ನೋದು ನಾವೇನು ಹಂಗೆ ಮಾತಾಡೋದಿಲ್ಲ. ಈಗ ಜಂಗ್ಲಪ್ಪ ಅವರೇ, ಏನಾದ್ರು ತರಬೇತಿ ಮಾಹಿತಿ ಕೃಷಿ ವಿಜ್ಞಾನಿಗಳು ಬಂದು ನಿಮಗೆಲ್ಲ ತರಬೇತಿ ಕೊಟ್ಟು ಹೊಲಕ್ಕೆ ಬಂದೋಗ್ಯಾರ? ಮತ್ತೇನು ಹೇಳ್ತೀರಿ, ಇಷ್ಟು 150 ಕುರಿಗಳದವ, 2 ಎತ್ತದವ, 1 ಆಕಳದ, ಕೋಳಿ ಸಾಕಾಣಿಕೆ? ಕೋಳಿ ಸಾಕಿಲ್ರಿ ಸರ್. ಕೋಳಿ ಸಾಕಿಲ್ಲ? ಸಾಕಿಲ್ಲ. ಯಾಕ್ರಿ? ಅದೊಂದು ನಿಮ್ಮ ಹೊಲದಾಗ ಮನೆ ಐತೆ, ಊರಾಗ ಮನೆ ಅದ ನಿಮ್ದು? ಹೊಲದಾಗ ಸಾಕಿದ್ವಿ, ಒಂದು 5-6 ಕೋಳಿ ಇತ್ತು, ಒಂದು 10 ಆಗಿದ್ವಿ. ಎಲ್ಲ ಎಲ್ಲ ನಾಯಿ ತಿಂದ್ಬಿಟ್ಟಿವಿ. ನಾಡಪ್ಪ ಕಿರಿಕಿರಿ ಬೇಡಪ್ಪ ಅಂತ ಕ್ಯಾಶ್ ಮಾರಿಬಿಟ್ಟು ಒಂದು 4-5 ಇದ್ದು ಇದ್ದವಾಗ ಮಾರಿಬಿಟ್ಟು ಸುಮ್ಮನೆ. ಯಾಕೆ ಅಡವಿ ಪಿಲ್ಲೆ ಬೆಕ್ಕು ಬೆಕ್ಕು ಬರ್ತಾವ, ನಾಯಿ ಬರ್ತಾವ, ತಿಂತಾವ, ಅದ್ರ ಸಲಗೆ ಮಾರಿಬಿಟ್ವಿ. ಅದಕ್ಕೊಂದು ಶೆಡ್ ಹಾಕ್ಸ್ಬೇಕು, ಮತ್ತೆ ಅದಕ್ಕೆ ನೋಡ್ಕೊಳ್ಳೋರು ಬರ್ಬೇಕು, ಮತ್ತೆ ಆಮೇಲೆ ಅಲ್ಲಿ ಕಿರಿಕಿರಿ ಅಂತ. ಚೆಡ್ಡಿಗಿಡ್ಡೆ ಹಾಕಿಲ್ಲ, ಗಿಡ ಹತ್ತಿದ್ವು ದಿವಸ. ಅವು ಹೆಂಗ ತಿಂದಾಗ ನಾಯಿ ಬೆಕ್ಕು ನೋಡ್ಕೇಸ್ ತಿಂದ್ಬಿಟ್ಟಾಗ. ನಿಮ್ದು ಹೊಲದಲ್ಲೂ ಮನೆ ಅದ, ಊರಾಗೂ ಮನೆ ಅದ ಮಂಡಲ್ಗೆರಾಗ? ಹ್ಞೂ. ಮನೆಗೆ ಯಾರು ಇರ್ತಾರೆ ಊರಾಗ? ನಮ್ಮಮ್ಮ ಇರ್ತದೆ ಈಗ. ನಮ್ಮಮ್ಮನ ನಮ್ಮ ತಮ್ಮನ ಮಕ್ಕಳ ಇದಾರೆ, ಸಣ್ಣ ಹುಡುಗ ಇದನ್ನ ಇಟ್ಕೊಂಡು ಕೇಸ್ ಇರ್ತಾರ. ನೀವು ಹೊಲ್ದಾಗ ಇರ್ತೀರಿ? ನಾವು ಹೊಲ್ದಾಗ ಎಲ್ಲ ಕುರಿಗಳು ಎಲ್ಲ ದನಗಳು ಎಲ್ಲ ಹೊಲ್ದಾಗ ಹಾಕ್ಲು ಎತ್ತು ಹಿಂದ ಹೊಲ್ದಲ್ಲಿ ಇರ್ತಾವ. ನಮ್ಮ ಅನ್ನ ಮೇಯ್ಸಕ್ಕೆ ಹೋತಾನೆ ಆ ಕಡೆ ಅಂದ್ರೆ ಆ ಕಡೆ ಹೋತಾನಂತ. ಇಲ್ಲೇನು ಹೊಲ್ದಾಗ ಅಂದೇ ಇರೋದಿಲ್ಲ. ಒಳ್ಳೆಯದು ಜಂಗ್ಲಪ್ಪ ಅವರೇ, ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಟ್ಟಿನಲ್ಲಿ ರೈತರ ಆದಾಯ ದ್ವಿಗುಣ ಆಗ್ಬೇಕಪ್ಪ ಅಂತಂದ್ರೆ ನಿಮ್ಮ ವಿಚಾರದಲ್ಲಿ ಕುರಿ ಸಾಕಾಣಿಕೆ ಇರಬೇಕು, ವ್ಯವಸಾಯ ಇರಬೇಕು. ನೀವೆಲ್ಲ ಹತ್ತಿ ಹಾಕ್ಕೊಂಡಿದ್ದೀರಿ, ಮೆಣಸಿನಕಾಯಿ ತರಕಾರಿ ಹಾಕ್ಕೊಂಡಿರಿ, ಜೊತೆಗೆ ಹೈನುಗಾರಿಕೆ ಇದೆ. ಹೀಗೆ ವಿವಿಧ ಬೆಳೆಗಳನ್ನು ಹಾಕ್ಕೊಂಡು ನಿಮ್ಮ ಆದಾಯ ಹೆಚ್ಚು ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಜಂಗ್ಲಪ್ಪ ಅವರೇ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಮಂಡಲಗೇರಾ ಗ್ರಾಮದ ರೈತರಾದ ಜಂಗ್ಲಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत। ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 6/7/2023 ಅಂತಂದರೆ ಗುರುವಾರ ಜಿಲ್ಲೆಯಲ್ಲಿ 8 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 36, ಕನಿಷ್ಠ 25°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 83, ಕನಿಷ್ಠ 42% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 3 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ತಿಳಿಸಲಾಗಿದೆ. ಇನ್ನು ಮುಂದಿನ 5 ದಿನಗಳವರೆಗೆ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಂಭವವಿದ್ದು ರೈತ ಬಾಂಧವರು ಸರಿಯಾದ ಪ್ರಮಾಣದಲ್ಲಿ ಮಳೆಯಾದಲ್ಲಿ ಮಾತ್ರ ಮುಂಗಾರು ಬಿತ್ತನೆಯನ್ನು ಆದ್ಯತೆಯ ಮೇರೆಗೆ ಮಾಡಬಹುದು. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರ ಕೈಗೊಳ್ಳುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಯಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಮಳೆ ನೀರನ್ನು ಸಂರಕ್ಷಿಸಿಡಲು ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಂಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡುಬಂದಲ್ಲಿ 1 mL ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 mL ಡೈಮಿಥೈಟ್ 30 EC ಅಥವಾ 1 mL ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಹತ್ತಿ ಬೆಳೆಗೆ ಸೂಕ್ತ ತಳಿಗಳ ಕುರಿತು ಮಾಹಿತಿಯನ್ನು ಹೇಳೋದಾದರೆ ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 111, KCH 9292, ಲಕ್ಷ್ಮೀ ಗೋಲ್ಡ್, AXE, ಫೋರ್ಸ್, US 7067, MRC 7383 ಮತ್ತು MRC 7347 ತಳಿಗಳು ಬಳಸಬಹುದು. ಇನ್ನು ಹತ್ತಿಯಲ್ಲಿ ಪ್ರತಿ ಎಕರೆಗೆ ರಾಸಾಯನಿಕ ಗೊಬ್ಬರಗಳ ಶಿಫಾರಸು ಹೇಳೋದಾದರೆ 40-20-20 kg ಅಂತಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಕೊಡಬಹುದು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟೆಗಾಗಿ 2 L ಪೆಂಡೈಮಿಥಾಲಿನ್ 30 EC ಅಥವಾ 700 mL ಪೆಂಡೈಮಿಥಾಲಿನ್ 38.7 CS ಕಳೆನಾಶಕವನ್ನು 300 L ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಗಂಗಾವತಿ ಸೋನಾ GGV 05-01 ಮತ್ತು BPT 52-04 ತಳಿಗಳನ್ನು ಹಾಕಬಹುದು. ಇನ್ನು ತೊಗರಿಯನ್ನು ಬಿತ್ತುವಂತಹ ರೈತ ಬಾಂಧವರು TS3R, GRG 811, BSMR 736 ತಳಿಗಳು ಸೂಕ್ತವಾಗಿವೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 g ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ತೊಗರಿಗೆ ಪ್ರತಿ KG 40 g ರೈಸೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರವನ್ನು ಮಾಡಬೇಕು. ಕಳೆ ನಿಯಂತ್ರಣ ಮಾಡಲು ರೈತ ಬಾಂಧವರು ತೊಗರಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ 1.3 L ಪೆಂಡೈಮಿಥಾಲಿನ್ 30 EC ಕಳೆನಾಶಕವನ್ನು 300 L ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 g ಇಮಿಡ್ರಾಕ್ರೋಬಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಮಳೆಗಾಲದಲ್ಲಿ ಕರು ಮತ್ತಿತರ ಮರಿಗಳನ್ನು ಮಳೆಯಲ್ಲಿ ನೆನೆಯದಂತೆ ಮತ್ತು ತೀವ್ರತರದ ಶೀತಗಾಳಿಗೆ ಒಡ್ಡದಂತೆ ಕಾಪಾಡಬೇಕು. ಬೆಚ್ಚನೆಯ ವಸತಿ ಮತ್ತು ಅಲ್ಪ ಪ್ರಮಾಣದ ಕರುವಿನ ಆಹಾರ ಪೂರೈಕೆ, ಹಾಲು ಬಿಡದ ಮರಿಗಳಲ್ಲಿ ಮರಣದ ಪ್ರಮಾಣವನ್ನು ಇದು ಕಡಿಮೆ ಮಾಡಲು ಸಹಕಾರಿ ಆಗ್ತದೆ. ರೈತ ಬಾಂಧವರೇ, ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಶ್ವವಿದ್ಯಾಲಯದ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಕೇಳುಗರೆ, ಇದೊಂದು ಪ್ರಕಟಣೆ. ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ನಾಳೆ ಸಾಯಂಕಾಲ ಸಮಯ 6:51 7:35 ಬಿಟಿ ಹತ್ತಿಯಲ್ಲಿ ಇಳುವರಿ ಹೆಚ್ಚಿಸುವ ತಾಂತ್ರಿಕತೆಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹತ್ತಿದಳಿ ಪ್ರವರ್ಧಕರಾದ ಡಾಕ್ಟರ್ ಜಯಪ್ರಕಾಶ್ ನುಡುಗುಂದಿ, ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರುಗಳು ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಹಾಗೂ ರೈತ ಬಾಂಧವರು, ಆಕಾಶವಾಣಿಯ ದೂರವಾಣಿ ಸಂಖ್ಯೆಗಳು ಹೀಗಿವೆ: 08532 ಇದು ಎಸ್ಟಿಡಿ ಕೋಡ್ ಸಂಖ್ಯೆ, 200312 ಅಥವಾ 295898. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ಇಳುವರಿ ಹೆಚ್ಚಿಸುವ ಕ್ರಮಗಳ ಕುರಿತು ಮಾಹಿತಿಯನ್ನ ಪಡೆಯಬಹುದು. ಕೇಳಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಾಯಂಕಾಲ ಸಮಯ 6:51. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು. ಅಲ್ಸಂದೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ 4,333 ರೂಪಾಯಿಯಿಂದ 4,959 ರೂಪಾಯಿ. ನೆಲಗಡಲೆ, ಶೇಂಗಾ, ಗುಂಗ್ರಿ 5,009 ರೂಪಾಯಿಯಿಂದ 6,479 ರೂಪಾಯಿಗಳು. ಭತ್ತ, ಸೋನಾ ಮಸೂರಿ 1,519 ರೂಪಾಯಿಯಿಂದ 2,596 ರೂಪಾಯಿಗಳು. ತೊಗರಿ ಕೆಂಪು 5,000 ರೂಪಾಯಿಯಿಂದ 9,679 ರೂಪಾಯಿ. ಮಾರುಕಟ್ಟೆ ಲಿಂಗಸ್ಕೂರು ಸೂರ್ಯಕಾಂತಿ, ಸೂರ್ಯಪಾನ 5,000 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2,400 ರೂಪಾಯಿಯಿಂದ 3,000 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು, ಸಿಂಧನೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಕೇಳುಗರೆ, ಇದೊಂದು ಪ್ರಕಟಣೆ. ಆಕಾಶವಾಣಿ ರಾಯಚೂರು ಕೇಂದ್ರದಿಂದ ನಾಳೆ ಸಾಯಂಕಾಲ ಸಮಯ 6:51 ಬಿಟಿ ಹತ್ತಿಯಲ್ಲಿ ಇಳುವರಿ ಹೆಚ್ಚಿಸುವ ತಾಂತ್ರಿಕತೆಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹತ್ತಿದಳಿ ಪ್ರವರ್ಧಕರಾದ ಡಾ ಜಯಪ್ರಕಾಶ್ ನುಡುಗುಂದಿ, ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಮತ್ತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂವೈ ಇವರುಗಳು ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಹಾಗೂ ರೈತ ಬಾಂಧವರು, ಆಕಾಶವಾಣಿಯ ದೂರವಾಣಿ ಸಂಖ್ಯೆಗಳು ಹೀಗಿವೆ: 08532 ಇದು ಎಸ್ಟಿಡಿ ಕೋಡ್ ಸಂಖ್ಯೆ, 200312 ಅಥವಾ 295898. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಬಿಟಿ ಹತ್ತಿಯಲ್ಲಿ ಇಳುವರಿ ಹೆಚ್ಚಿಸುವ ಕ್ರಮಗಳ ಕುರಿತು ಮಾಹಿತಿಯನ್ನ ಪಡೆಯಬಹುದು. ಕೇಳಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಾಯಂಕಾಲ ಸಮಯ 6:51. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:18. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ಸಜ್ಜೆಯಿಂದ ತಯಾರಿಸುವ ವಿವಿಧ ರೀತಿಯ ಆಹಾರ ತಿನಿಸುಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ವೀಣಾ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಿರಿಧನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಜ್ಜೆಯಿಂದ ತಯಾರಿಸ್ತಕ್ಕಂಥ ವಿವಿಧ ಆಹಾರ ತಿನಿಸುಗಳು ಏನೇನು ತಯಾರಿಸ್ಬೋದು, ಹೇಗೆ ಅವನ್ನು ಬಳಸ್ಬೋದು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ICR ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದಂಥ ಡಾಕ್ಟರ್ ವೀಣಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ವೀಣಾ ಅವರೇ. ನಮಸ್ತೆ ಸರ್. ಹೇಳಿ, ಮೊದಲನೇದಾಗಿ ಸಜ್ಜೆಯಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಮನವರಿಕೆ ಮಾಡಿಕೊಡಿ. ನಮ್ಮ ಈ ಸಜ್ಜೆ ಅನ್ನೋದು ತುಂಬಾ ಹಳೆ, ಎಲ್ಲರೂ ಬಳಸ್ತಾ ಇರುವಂತದ್ದು. ಹೌದು, ಸೊ ಹೊಸದಂತದೇನಿಲ್ಲ. ಸೊ ಇದರಲ್ಲಿ ನಮ್ಗೆ ಜಾಸ್ತಿ ಇದನ್ನ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಉಪಯೋಗ ಹೇಗೆ ಅಂದ್ರೆ, ಸೊ ಇದರಲ್ಲಿ ಮೊದಲನೇದಾಗಿ ಹೆಚ್ಚಿನ ನಾರಿನಾಂಶ ಇರುತ್ತೆ. ಇದನ್ನ ಸೇವಿಸೋದ್ರಿಂದ ನಮ್ಗೆ ಕಬ್ಬಿಣಾಂಶನೂ ಸಿಗುತ್ತೆ. ಸೊ ಹಾಗಾಗಿ ಇದು ನಮ್ಮ ದೇಹಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೆ ಸೊ ಒಳ್ಳೇದು. ಇನ್ನು ಇದು ಮುಖ್ಯವಾಗಿ ಈ ಡಯಾಬೆಟಿಕ್ ಪೇಷಂಟ್ಸ್, ಸೊ ಅವ್ರಿಗೆ ಒಳ್ಳೇದು. ಇದರಿಂದ ಅವ್ರಿಗೆ ಈ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡುತ್ತೆ. ಸೊ ಮತ್ತು ಈ ರಕ್ತದೊತ್ತಡ ಇರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಸಜ್ಜೆನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಆಹಾರ ತಿನಿಸುಗಳಿಗೆ ಬಂದ್ರೆ ಏನೇನು ಮಾಡಬಹುದು ಸಜ್ಜೆಯಿಂದ ಅಂತಕ್ಕಂಥದ್ದು? ಸಜ್ಜೆ ರೊಟ್ಟಿ ಸೇವಿಸೋದ್ರಿಂದ ನಮ್ಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಸೊ ನಾವು ಯೂಶ್ವಲಿ ನಾವು ಎಲ್ಲ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಕೊಡ್ಬೇಕಾದ್ರೆ ಹೇಳ್ತೀವಿ, ದಿನಕ್ಕೆ 3 ಊಟ ಮಾಡ್ತೀವಿ, ಅಟ್ಲೀಸ್ಟ್ 1 ಏನಾದ್ರೂ ನಾವು ಸಿರಿಧಾನ್ಯ ಸೇವಿಸಿ ಅಂತ ಹೇಳ್ತೀವಿ. ಅದು ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸಜ್ಜೆ ಅಥವಾ ನವಣೆ, ಯಾವ್ದಾದ್ರು ಒಂದನ್ನಾದ್ರೂ 1 ಸೇವಿಸಿದ್ರೆ ಸೊ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಸಜ್ಜೆಗೆ ಬಂದ್ರೆ ಸಜ್ಜೆದು ಕಿಚಡಿ, ಈಗ ನಾವು ಅನ್ನದ ಕಿಚಡಿ ಅಥವಾ ಗೋಧಿ ಕಿಚಡಿ ಯಾವ ತರ ಮಾಡ್ತೀವಿ, ಸೊ ಆ ತರ ನಾವು ಸಜ್ಜೆ ಕಾಳುಗಳನ್ನ ರಾತ್ರಿ ನೆನೆಸ್ಬೇಕು, ಅಂದ್ರೆ ಒಂದು 7-8 ತಾಸು. ಸೊ ಯಾಕಂದ್ರೆ ಇದು ನಾರಿನಾಂಶ ಜಾಸ್ತಿ ಇರುತ್ತೆ. ನಾವು ಹೆಂಗೆ ರೈಸ್ ಬಳಸಿ ಕಿಚಡಿ ಮಾಡ್ತೀವಿ ಆ ತರ ನಾವು 4 ತಾಸು ನೆನೆಯಿಟ್ಟಂತಹ ಸಜ್ಜೆನ ಬಳಸ್ಕೊಂಡು ನಾವು ಕಿಚಡಿ ತಯಾರಿಸ್ಕೋಬಹುದು. ಸೊ ಇನ್ನೊಂದು ನಾವು ಸಜ್ಜೆಯಿಂದ ಲಡ್ಡು, ಸಜ್ಜೆ ಉಂಡೆನು ಮಾಡ್ಕೋಬಹುದು. ಸೊ ಇದಕ್ಕೆ ನಾವು ಬೆಲ್ಲ ಮಿಶ್ರಣ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಆ ತರದನ್ನೆಲ್ಲ ಹಾಕಿ ಬೆಲ್ಲದ ಪಾಕ ಹಾಕಿ ಆತರ ಸಜ್ಜೆ ಆಣ ಅಂತಾರ ಪಾಕ ಮಾಡ್ಕೋಬೇಕು. ಬೆಲ್ಲದ ಆಣ ಅಂತ ಹೇಳ್ತೀವಲ್ಲ ನಾವೆಲ್ಲ, ಬೇರೆ ಎಲ್ಲ ಉಂಡೆಗಳನ್ನ ಹೆಂಗ್ ಕಟ್ತೀವಿ ಆ ತರದ್ದೆ. ಸೊ ಉಂಡೆ ಮಾಡೋಕ್ಕಿಂತ ಮುಂಚೆ ಹುರಿಬೇಕು. ತುಪ್ಪ ಹಾಕ್ಬೇಕು, ಅದಕ್ಕೆ ತುಪ್ಪ ಹಾಕ್ಬೋದು. ಸೊ ಅವರವರ ರುಚಿಗೆ ಅನುಗುಣ ಕೆಲವರು ಎಣ್ಣೆನ ಹಾಕ್ತಾರೆ, ತುಪ್ಪನ ಹಾಕ್ಬೋದು, ಏಲಕ್ಕಿ ಪುಡಿ ಆ ತರದ್ನೆಲ್ಲ ಹಾಕೊಂಡು ಸಜ್ಜೆ ಸಿಹಿ ತಿನಿಸುಗಳಂದ್ರೆ ಉಂಡೆ ಮಾಡಬಹುದು, ಮತ್ತೆ ಕಡುಬುನು ಮಾಡ್ತಾರೆ. ಸಜ್ಜೆ ಕಡುಬು ಅಂದ್ರೆ ಇದನ್ನ ಹಿಟ್ಟು ಇರುತ್ತಲ್ಲ ಚೆನ್ನಾಗಿ ಕುದಿಸಿ ನಂತರ ಅದನ್ನ ಮಿಕ್ಸಿ ಹಾಕೊಂಡು ಅದಕ್ಕೆ ಬೆಲ್ಲ, ನಾವ್ ಹೆಂಗೆ ಬೇಳೆನ ಹೆಂಗ ಕುದ್ಸ್ಕೊತೀವಿ ಆ ತರ ಕುದ್ಸ್ಕೊಂಡು ಮಿಕ್ಸಿಗೆ ಹಾಕೊಂಡು ನಂತರ ಅದನ್ನ ನಾವು ನಾರ್ಮಲ್ ಕಡುಬು ಹೆಂಗ್ ಮಾಡ್ತೀವಿ ಆ ತರ ಕಡುಬು, ಸಿಹಿ ಕಡುಬು ಮಾಡ್ತಾರೆ ಕೆಲವರು. ಅಂದ್ರೆ ಕಡುಬು ಅದು ಹೇಗೆ ಕಡುಬು ಅಂದ್ರೆ ಅದನ್ನ ಕುದಿಸುದ ಅಥವಾ ಕರಿಯುದ ಹವೆಯಲ್ಲೇ ಬೇಯಿಸುದ ಹೇಗೆ? ಅದೆಲ್ಲ ಕರಿಯೋ ಅಂತ ಕಡುಬು. ಸೊ ಇನ್ನು ಕೆಲವರು ಖಾರದ ಮಾಡ್ತಾರೆ ಅದನ್ನ, ಕೆಲವರು ಈ ತರ ಸ್ಟೀಮ್ ಅಂದ್ರೆ ಕುದಿಸೋದನ್ನು ಹಬೆಯಲ್ಲಿ ಬೇಯಿಸೋದು ಆ ತರದನ್ನು ಮಾಡ್ತಾರೆ. ಆ ತರದ್ದು ಸಿಹಿ ದಿನಸುಗಳಿಗೆ ಬಂದ್ರೆ ಈ ತರ ಕಡುಬು ಅಥವಾ ಲಡ್ಡು ಆ ತರ ಮಾಡ್ಕೋಬಹುದು. ನಮ್ಮ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋಂತಹ ಇಡ್ಲಿ, ದೋಸೆ, ಪಡ್ಡು ಆ ತರದನ್ನು ಮಾಡ್ಕೋಬಹುದು. ನಾವು ಹೆಂಗೆ ಅಕ್ಕಿ ಮತ್ತೆ ಉದ್ದಿನ ಬೇಳೆನ 4-5 ತಾಸು ನೆನಿಟ್ಟು ಮತ್ತೆ ಮಿಕ್ಸಿ ಹಾಕೊಂಡು ರಾತ್ರಿ ಎಲ್ಲ 8 ತಾಸು ಬಿಡ್ತೀವಿ ಅದನ್ನ ಫರ್ಮೆಂಟ್ ಆಗಕ್ಕೆ, ಹುಳಿ ಬರೋಕೆ, ಯಾವ್ದೇ ಪದಾರ್ಥಗಳು ಬಳಸೋಕ್ಕಿಂತ ಮುಂಚೆ 4-5 ತಾಸು ನೆನೆ ಇಡ್ಬೇಕು. ಆ ತರ ನೆನೆ ಇಟ್ಕೊಂಡು ಸೊ ಉದ್ದಿನ ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಿಕ್ಸಿಗೆ ಹಾಕಿ ನಂತರ ಅದನ್ನ 8 ತಾಸುಗಳು ಒಂದು ರಾತ್ರಿ ಬಿಟ್ಟು ನಂತರ ಬೆಳಿಗ್ಗೆ ಅದನ್ನ ನಾವು ದೋಸೆ ಅಥವಾ ಇಡ್ಲಿ ಅದನ್ನ ಯಾವ ತರ ಮಾಡ್ತೀವಿ ಆ ತರನೇ ಸೇಮ್ ಬಳಸ್ಕೋಬಹುದು. ಕೆಲವರಿಗೆ ಬೇಕಿದ್ರೆ ಸ್ವಲ್ಪ ಅಕ್ಕಿನೂ ಹಾಕೋಬಹುದು. ಆ ತರನು ಬಳಸ್ಕೊಂಡು ನಾವು ಈ ತರ ಇಡ್ಲಿ ಮಕ್ಕಳಿಗೆ ಕೆಲವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಆ ತರದ್ದು ಇದ್ದಾಗ ಅಷ್ಟು ಮೆತ್ತಗ ಆಗೋದಿಲ್ಲ ಅಂತ ಅನ್ಸುತ್ತೆ. ಸಜ್ಜೆ ಬಿರ್ಸಿರ್ತವೆ, ಜಾಸ್ತಿ ವ್ಯತ್ಯಾಸ ಇರಲ್ಲ, ತುಂಬಾ ಕಡಿಮೆ, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಅಕ್ಕಿದ ಆದ್ರೆ ವೈಟ್ ಇರುತ್ತೆ, ಸ್ವಲ್ಪ ಬಣ್ಣ ಬ್ಲಾಕ್ ಆಗುತ್ತೆ, ಬ್ರೌನ್ ಟೈಪ್, ಸ್ವಲ್ಪ ಗ್ರೀನಿಶ್ ಕಲರ್ ಅಲ್ಲಿ ಬರುತ್ತೆ. ಇದು ಮಕ್ಕಳಿಗೆ ಇಡ್ಲಿ ದೋಸೆ ಆ ತರದ್ದೆಲ್ಲ ಇಷ್ಟ, ಆ ತರದ್ದು ನಾವು ಮಕ್ಕಳಿಗೆ ಇದನ್ನ ತಿನ್ಸ್ಬೇಕಂದ್ರೆ ಈ ತರದ್ದು ಮಾಡ್ಕೋಬಹುದು. ಎಲ್ಲಾ ವಯಸ್ಸಿನವರು ಯೂಸ್ ಮಾಡ್ಕೋಬಹುದು. ಇದನ್ನ ಇನ್ನು ನಾವು ಇದನ್ನ ಸಜ್ಜೆ ಸರಿ ಹಿಟ್ಟು ಅಂದ್ರೆ ಈ ಚಿಕ್ಕ ಮಕ್ಕಳಿಗೆ ಇದನ್ನ ನಾವು ಸರಿ ಹಿಟ್ಟು ಅನ್ನೋದನ್ನ ಎಲ್ಲಾ ಕೇಳಿದೀವಿ. ಬೇರೆ ಕಾಳುಗಳನ್ನೆಲ್ಲ ಮೊಳಕೆ ಬರೆಸಿ ಅದನ್ನ ಹುರಿದು ಪೌಡರ್ ಮಾಡಿ ಇಟ್ಕೊಂಡು ರಾಗಿಯನ್ನ ತೋಸಿ ಅದನ್ನೆಲ್ಲ ನೆನೆಯಿಟ್ಟು ಮೊಳಕೆ ಬರುವಂಗ ಮಾಡಿ ನೆರಳಲ್ಲಿ ಒಣಗಿಸಿ ಹೌದು ಅದರಲ್ಲಿ ಮತ್ತೆ ಬೇರೆ ಬೇರೆ ಧಾನ್ಯಗಳನ್ನ ಮಿಶ್ರಣ ಮಾಡಿ ಸರಿ ಹಿಟ್ಟು ಅಂತ ಮಾಡ್ತಾರೆ ಮಕ್ಕಳು. ಸರಿ ಹಿಟ್ಟು ಮಾಡ್ತಾರೆ. ಹಾಗೆ ನಾವು ಈ ಸಜ್ಜನ್ನು ಕೂಡ ಚೆನ್ನಾಗಿ ನೆನೆಸಿಟ್ಟು ಆಮೇಲೆ ಅದನ್ನ ಒಣಗಿಸಿ ಹುರಿದು ಪೌಡರ್ ಮಾಡಿದ್ರೆ ಅದು ಮೊಳಕೆ ಬರ್ಸ್ಬೇಕಾ ಬೇಕಾಗಿಲ್ಲ, ಮೊಳಕೆಯನ್ನು ಬರ್ಸ್ಬೇಕಿಲ್ಲ. ಆ ತರದ್ದು ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಉದ್ದಿನ ಬೇಳೆನ ಹುರಿದು ಅದನ್ನ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಗಾಳಿ ಆಡದೆ ಇರೋಂಥ ಡಬ್ಬಗಳಲ್ಲಿ ಹಾಕಿ ಇಟ್ಕೋಬೇಕು. ನಮಗೆ ಬೇಕಾದಾಗ ಒಂದೆರಡು ಸ್ಪೂನ್ ಹಾಕೊಂಡು ನಾವು ಹಿಂಗೆ ಗಂಜಿ ಅಥವಾ ಸರಿ ಹಿಟ್ಟು ಬೇರೆ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬಹುದು. ಸಿಹಿ ಬೇಕಿದ್ದವರು ಬೆಲ್ಲ ಅಥವಾ ಸಕ್ಕರೆನ ಹಾಕೋಬಹುದು. ಆ ಥರನೂ ಈ ಚಿಕ್ಕ ಮಕ್ಕಳಿಗೆ ಇದನ್ನ ಬಳಸಬಹುದು. ನೇರವಾಗಿ ಚಿಕ್ಕ ಮಕ್ಕಳಿಗೆ ಹೇಗೆ ಅನಿಸುತ್ತೆ, ಸಜ್ಜೆ ಹಿಟ್ಟು ಬಹಳ ಬಿರುಸಿರುತ್ತೆ, ಹಾಡಾಕತ್ತೆ ಹೊಟ್ಟೆಗೆ, ಮಕ್ಕಳಿಗೆ ಡೈಜೆಸ್ಟ್ ಆಗೋದಿಲ್ಲ ಅಂತಂತಾರೆ, ಮಾಡಿಸ್ಕೋಬಹುದು ಇದನ್ನ ಹೇಗೆ? ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅದನ್ನೆಲ್ಲ ಇದನ್ನ ಬಳಸಬಹುದು. ಚಿಕ್ಕ ಮಕ್ಕಳಿಗೆ ಹಾಕಬಾರ್ದು, ತುಂಬಾ ಚಿಕ್ಕ ಮಕ್ಕಳಿಗೆ ಬೇಡ. ಬಟ್ ಇದನ್ನ ತಿನ್ಸೋದ್ರಿಂದ ಅವ್ರಿಗೆ ಯಾವುದೇ ಆರೋಗ್ಯದ ಮೇಲೆ ಅಥವಾ ಅವರ ಜೀರ್ಣ ಶಕ್ತಿಗೇನು ವ್ಯತ್ಯಾಸ ಆಗೋದಿಲ್ಲ. ಇನ್ನೊಂದು ಮುಖ್ಯ ಅಂದ್ರೆ ಸಜ್ಜೆದು ಹಾಲು, ಸಜ್ಜೆ ಕಾಳುಗಳನ್ನ ಒಂದು 4-5 ತಾಸು ನೆನೆ ಇಡಬೇಕು ನೀರಲ್ಲಿ. ಆಮೇಲೆ ಚೆನ್ನಾಗಿ ತೊಳೆದು ಅದನ್ನ ನಾವು ಗ್ರೈಂಡರ್ಗೆ ಹಾಕೋಬೇಕು. ಅವಾಗ ನಮ್ಗೆ ಹಾಲು ವೈಟ್ ಆಗಿ ಹಾಲು ತರ ಬರುತ್ತೆ. ಸೊ ಅದನ್ನ ನೀಟಾಗಿ ಸೋಸ್ಕೋಬೇಕು, ತುಂಬಾ ತೆಳ್ಳಗಿರೋ ಬಟ್ಟೆನ ಬಳಸಿ ಅದನ್ನ ಚೆನ್ನಾಗಿ ಸೋಸ್ಬೇಕು. ಯಾವ್ದೇ ಕಾಳುಗಳು ಬರದೇ ಇರೋಂತಹ ನೋಡ್ಕೊಂಡು ಅದನ್ನ ಸೋಸಿ ಅದರಿಂದ ನಾವು ಹಾಲು ತೆಗಿಬಹುದು. ಸಹ ಹಾಲನ್ನು ಕೂಡ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರು ಯಾರಾದರೂ ಬಳಸಬಹುದು. ಅದನ್ನ ಕುದಿಸ್ಬೇಕು, ನಾರ್ಮಲ್ ಆಗಿ ಹಾಲ್ನ ಹಿಂಗೆ ಬಿಸಿ ಮಾಡ್ತೀವಿ, ಆ ತರ ಬಿಸಿ ಮಾಡಿ ನಂತರ ಅದನ್ನ ನಾವು ಸಜ್ಜೆ ಹಾಲನ್ನ ಕೂಡ ಬಳಸಬಹುದು. ಬೇರೆ ಕಾಳುಗಳಿಗೂ ಈ ತರನೇ ನಾವು ರಾಗಿದು ಹಾಲು ಮತ್ತೆ ಬೇರೆ ನವಣೆ ಬರಗು ಇದ್ರದ್ದು ಹಾಲುಗಳನ್ನೆಲ್ಲ ನಾವು ರಾತ್ರಿ ಪೂರ್ತಿ ನೆನೆಡ್ಬೇಕು ಅದನ್ನ, ಆಲ್ಮೋಸ್ಟ್ ಒಂದ್ 4-5 ತಾಸು ಅಥವಾ ಹಿಂದಿನ ದಿನ ರಾತ್ರಿ ನೆನೆಟ್ರು ಬರ್ತೀವಿ. ಈಗ ಮತ್ತೆ ಏನು ವಿಶೇಷವಾಗಿ ಸಜ್ಜೆಯಿಂದ ಸಂಡಿಗೆ ಹಪ್ಪಳ ಆಮೇಲೆ ಮತ್ ಬೇರೆ ಬ್ರೆಡ್ ಬಿಸ್ಕೆಟ್ ಆತರ ಏನಾರ ಮಾಡಬಹುದಾ ಸಜ್ಜೆಯಿಂದ? ಸಜ್ಜೆಯಿಂದ ಬಿಸ್ಕೆಟ್ಗಳನ್ನ ನಾವು ತಯಾರಿಸಬಹುದು. ಹೀಗಂಗೆ ನಾವು ನವಣೆ ಬೇರೆ ಕೊರಲೆ ಆ ತರದನ್ನೆಲ್ಲ ಬಳಸಿದೀವಿ. ಸೊ ನಾವು ಸಜ್ಜೆ ಹಿಟ್ಟನ್ನು ಕೂಡ ಬಳಸಬಹುದು ಈ ಬಿಸ್ಕೆಟ್ ತಯಾರಿಕೆಯಲ್ಲಿ, ಬೇಕರಿ ಪದಾರ್ಥಗಳು ಬಂದ್ರೆ ಈ ತರದನ್ನೆಲ್ಲ ಮಾಡಬಹುದು ಅಂತ ನಾವು ಒಂದು ಮಾಹಿತಿನ ಅವ್ರಿಗೆ ಒದಗಿಸ್ತಿದೀವಿ. ಹೇಗೆ ನಿಮ್ಮಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಜ್ಜೆಯಿಂದ ಏನೇನು ಐಟಮ್ಗಳನ್ನು ತಯಾರು ಮಾಡ್ತಾ ಇರ್ತೀರಿ? ನಾವು ತರಬೇತಿಗಳಲ್ಲೆಲ್ಲ ರೈತರಿಗೆ ಮಾಡಿ ತೋರಿಸೋದು, ಮಹಿಳೆಯರಿಗೆಲ್ಲ ಮಾಡ್ತಾ ಇರ್ತೀರಿ ಸಜ್ಜೆಯಿಂದ? ನಾವು ಸಜ್ಜೆಯಿಂದ ಇನ್ಸ್ಟಂಟ್ ಫುಡ್ಸ್ ಅಂತ ಹೇಳ್ತೀವಿ, ಇವೆಲ್ಲ ದೋಸೆ ಇಡ್ಲಿ ಆ ತರದ ಸಿರಿಧಾನ್ಯಗಳ ತರಬೇತಿಯಲ್ಲಿ ಸೊ ಅವ್ರಿಗೆಲ್ಲ ಅದರದ್ದು ಮಾಹಿತಿ ಒದಗಿಸಿದೀವಿ. ಸೊ ಇನ್ನು ಬೇರೆ ಬೇರೆ ಸಿರಿಧಾನ್ಯಗಳಿಂದ ಅವರೆಲ್ಲ ವಿವಿಧ ಪದಾರ್ಥಗಳನ್ನ ಎಲ್ಲ ಮಾಡ್ತಿದ್ದಾರೆ. ಈ ತರ ಚಕ್ಲಿ ಆ ತರದ್ದನ್ನೂ ಹೆಂಗೆ ಎಲ್ಲೆಲ್ಲಿ ಅಕ್ಕಿನ ಬಳಸ್ತೀವಿ ಅಲ್ಲೆಲ್ಲ ಈ ಸಿರಿಧಾನ್ಯಗಳನ್ನ ಬಳಸಬಹುದು. ಈಗ ಒಟ್ಟಾರೆ ಸಿರಿಧಾನ್ಯದ ಬೇರೆ ಬೇರೆ ತಾವು ಹೇಳಿದಂಗೆ ತಿನಿಸುಗಳನ್ನ ಮಾಡಿ ಮನೆಯಲ್ಲಿ ತಿನ್ನೋದ್ರಿಂದ ನಮಗೆ ಯಾವ ರೀತಿ ಅನುಕೂಲತೆ ಆಗ್ತವೆ? ಪ್ರತಿನಿತ್ಯ ತಿನ್ನೋದು ಒಳ್ಳೇದಂತೀರ ಅಥವಾ ದಿವಸದ ಒಂದ್ ಸಾಲೆ ಒಂದ್ ಊಟದಲ್ಲಿ ತಿನ್ನೋದು ಒಳ್ಳೇದಂತೀರ? ಹೇಗೆ ತಾವು ಸಲಹೆ ಕೊಡ್ತೀರಿ ಸಜ್ಜೆ? ತಪ್ಪು ಕಲ್ಪನೆಗಳಿದಾವೆ ಸಜ್ಜೆ ಬಗ್ಗೆ. ಹೀಟ್ ಅಂತ ಹೇಳ್ತಾರೆ, ದೇಹದಲ್ಲಿ ಬಿಸಿ ಆ ತರ ಹೀಟ್ ಅಂತ ಹೇಳ್ತಾರೆ. ಆದಷ್ಟು ಚಳಿಗಾಲದಲ್ಲಿ ಸೇವಿಸಿದ್ರೆ ಒಳ್ಳೇದು. ಮತ್ತೆ ನಾವು ಈಗ ಸಜ್ಜೆ ಅಂತೂ ಹೊಸದೇನಲ್ಲ. ಸಜ್ಜೆದ ಇನ್ನೊಂದು ಮಹತ್ವ ಏನಂದ್ರೆ ಇದು ವರ್ಷವಿಡೀ ನಾವು ಬೆಳಿಬಹುದು, ಇದಕ್ಕೆ ಸೀಸನ್ ಆ ತರದೇನೂ ಇಲ್ಲ. ಮತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಫಲವತ್ತಾದ ಭೂಮಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆಯನ್ನು ಮಾಡಬಹುದು. ಮಳೆನು ನಮಗೆ ಜಾಸ್ತಿ ಬೇಕು ಅಂತಿಲ್ಲ, ನೀರಿನ ಅವಶ್ಯಕತೆ ಜಾಸ್ತಿ ಬೇಕಂತಿಲ್ಲ, ಮತ್ತೆ ಬೇಗ ಬರುತ್ತೆ. ಆಮೇಲೆ ರೋಗ ರುಜಿನಗಳು ಬಹಳ ಕಡಿಮೆ ಸಜ್ಜೆ, ಇದಕ್ಕೆ ಕೀಟಗಳು ಕಡಿಮೆ, ಹಾಗೆ ವರ್ಷವಿಡೀ ಬೆಳಿಬಹುದು. ಅತಿ ಕಡಿಮೆ ನಾವು ದುಡ್ಡಲ್ಲಿ ಬೆಳೆದು ನಮಗೆ ರೈತರು ಜಾಸ್ತಿ ಲಾಭವನ್ನ ತೆಗೆದುಕೊಳ್ಬಹುದು. ಸಜ್ಜೆಯನ್ನ ಆಹಾರವನ್ನು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಜ್ಜೆಯನ್ನ ಕಮರ್ಷಿಯಲ್ ಆಗಿ ಹೇಗೆ ಬಳಸ್ತಾ ಇದ್ದಾರೆ? ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲೆಲ್ಲ ಸಜ್ಜೆಗಳು ಹೋಗುತ್ತವೆ, ಫ್ಯಾಕ್ಟರಿಗೆ ಹೋಗುತ್ತೆ ಅಂತ ಹೇಳ್ತಾರೆ, ಅಲ್ಲಿ ಸಜ್ಜೆ ಬಳಕೆ ಯಾವ ರೀತಿ ಆಗುತ್ತೆ? ಅವ್ರಲ್ಲ ಈಗ ಸಜ್ಜೆ ಈಗ ಎಲ್ರು ಬೇಡಿಕೆ ಇರೋದ್ರಿಂದ ಸಿರಿಧಾನ್ಯಗಳಿಂದ, ಹಾಗಾಗಿ ಸಜ್ಜೆನ ಎಲ್ಲ ಬೇರೆ ದೇಶಗಳಿಗೆ ಆ ತರ ಎಲ್ಲ ಕಳಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಅವರು ಈ ತರ ಸಜ್ಜೆ ಹಿಟ್ಟಾಗಿರ್ಬೋದು, ಸಜ್ಜೆ ಕಾಳುಗಳು ಆ ತರದನ್ನ ಬಳಸ್ತಾ ಇದ್ದಾರೆ. ಈಗ ರೈತರು ಸಜ್ಜೆಯನ್ನ ಬೆಳೀತಾರೆ, ಸಜ್ಜೆಯನ್ನ ಬೆಳೆದ್ರೆ ಅದರ ಮೌಲ್ಯವರ್ಧನೆ ಹೇಗೆ ಮಾಡೋದಂತಿರ್ತಾವು? ನೇರವಾಗಿ ಮಾರ್ಕೆಟ್ ಹೋಗಿ APMC ಹೋಗಿ ಮಾರ್ತಾರೆ ಅಥವಾ ಯಾರೋ ಖರೀದಿ ಬಂದು ಕೊಟ್ಬಿಡ್ತಾರೆ, ಅದಕ್ಕಷ್ಟು ಲಾಭ ಬರೋದಿಲ್ಲ ಸಜ್ಜೆಯನ್ನ ಅಂತಾರೆ. ಹೆಚ್ಚು ಲಾಭ ಪಡ್ಕೋಬೇಕಿತ್ತು ಸಜ್ಜೆ ಬೆಳೆದಂತ ರೈತರ ಅಂದ್ರೆ ಏನ್ ಮಾಡ್ಬೇಕು? ಈ ಸ್ವಸಹಾಯ ಸಂಘಗಳು ಅಂತ ಏನಿದೆ, ಸೊ ಅವರು ಇದನ್ನ ಹೆಣ್ಮಕ್ಳು ಅಷ್ಟೇ ಅಂತಲ್ಲ, ಸೊ ಈ ತರದನ್ನ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ಮಾಡೋದು, ಡೈರೆಕ್ಟ್ ಆಗಿ ಹೋಗಿ ಸಜ್ಜೆನೆ ಮಾರೋ ಬದಲು ಸಜ್ಜೆ ರೊಟ್ಟಿ ಮಾಡಬಹುದು, ಹಿಟ್ಟು ಮಾಡಿ ಮಾರಬಹುದು, ಅಥವಾ ಈ ತರದ ಪದಾರ್ಥಗಳನ್ನ ತಯಾರಿಸಬಹುದು. ಸೊ ಈ ತರದನ್ನೆಲ್ಲ ಮಾಡಿಕೊಂಡು ತಮ್ಮ ಆದಾಯನ ದ್ವಿಗುಣಗೊಳಿಸ್ಕೋಬಹುದು ರೈತರು. ಮತ್ತು ವಿಶೇಷವಾಗಿ ಏನ್ ಹೇಳ್ತೀರಿ ಸಜ್ಜೆ ಬಗ್ಗೆ ನಮ್ಮ ಕೇಳುಗರಿಗೆ? ಸಜ್ಜೆ ಸೇವಿಸೋದ್ರಿಂದ ನಮ್ಮ ಮುಂಚೆ ಹೇಳಿದೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇದೆ, ಸೊ ಹಾಗಾಗಿ ರಕ್ತಹೀನತೆ ಇದ್ದವ್ರಿಗೂ ತುಂಬಾ ಒಳ್ಳೇದು. ಈ ತರ ಬಿ ಪಿ ಶುಗರ್ ಸೊ ಅವ್ರಿಗೆಲ್ಲ ಈ ಸಕ್ಕರೆ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗುತ್ತೆ ಸೇವಿಸ್ಕೊಂತ ಹೋದ್ರೆ. ತುಂಬಾ ಸುಮಾರು ಜನ ನಮ್ಗೆ ಉದಾಹರಣೆ ಇದ್ದಾರೆ, ಈ ಸಿರಿಧಾನ್ಯಗಳನ್ನ ಸೇವಿಸಿ ಅವರು ತಮ್ಮ ಡಯಾಬಿಟಿಕ್ಸ್ ನ ಸಂಪೂರ್ಣವಾಗಿ ಹೋಗಿಸ್ಕೊಂಡವರು ಇದ್ದಾರೆ. ಅವರು ಒಂದು 12 ವರ್ಷದಿಂದ ಸಿರಿಧಾನ್ಯಗಳನ್ನ ಬಳಸ್ತಾ ಇದಾರೆ, ಅವರು ಇವಾಗ ಶುಗರ್ ಅವ್ರಿಗೆ ನಾರ್ಮಲ್ ಆಗಿ ಬಂದ್ಬಿಟ್ಟು ನಾರ್ಮಲ್ ಆಗಿದೆ, ಶುಗರ್ಗೆ ಹೋಗೋದೆಲ್ಲ ಒಂದ್ಸಲ ಬಂದ್ರೆ ಅಂತ ಹೇಳ್ತಾರೆ. ಬಟ್ ಅವರು ಒಂದು ಪ್ರತ್ಯಕ್ಷ ಉದಾಹರಣೆ ಅಂತ ಉದಾಹರಣೆ, ಪ್ರತಿನಿತ್ಯ ಅವರು ಸಿರಿಧಾನ್ಯದ ಊಟವನ್ನ ಸಿರಿಧಾನ್ಯ ಮಾಡ್ತಿದ್ದಾರೆ, ಅವರು ಸಿರಿಧಾನ್ಯ ಬೆಳೀತಿದ್ದಾರೆ. ಇವಾಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿರಿಧಾನ್ಯಗಳ ಘಟಕದ ಇದು ತಗೊಂಡ್ಕೊಂಡು ಮಾರಾಟ ಮಾಡಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ಒಟ್ಟಾರೆ ಸಜ್ಜೆಯನ್ನ ದಿನನಿತ್ಯ ರೈತರು ಬಳಸೋದು ಬಹಳ ಒಳ್ಳೇದು. ಅವರಲ್ಲಿ ತಪ್ಪು ಕಲ್ಪನೆಗಳಾದವು, ಸಜ್ಜೆ ಊಟ ಮಾಡೋದ್ರಿಂದ ಹೀಟ್ ಆಗತ್ತೆ, ಕಾವಾಗತ್ತೆ, ಬ್ಯಾಸಿಗೆಯಲ್ಲಿ ಊಟ ಮಾಡಬಹುದು ಅಂತಕ್ಕಂಥ. ಒಂದೊತ್ತು ಊಟ ಮಾಡೋದ್ರಿಂದ ಏನು ಆಗೋದಿಲ್ಲ, ಆಮೇಲೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರೋದ್ರಿಂದ ಸಜ್ಜೆಯಲ್ಲಿ. ರೈತರು ಸಜ್ಜೆ ಅಂದ್ರೆ ಒಂಥರ ಮೊದಲೆಲ್ಲ ಒಂಥರ ಅದಕ್ಕೆ ಇಂಪಾರ್ಟೆನ್ಸ್ಗೂ ಅಥವಾ ಮಹತ್ವ ಕೊಡ್ತಾ ಇರಲಿಲ್ಲ. ಅದಕ್ಕೆ ಮೊದಲು ಕೊಡ್ತಾ ಇರೋದು ನಮ್ಮ ಹಿಂದಿನ ದಿನಗಳಲ್ಲಿ ನೋಡಿದಾಗ ಅಕ್ಕಿ ಅನ್ನಂದ್ರೆ ಬಹಳ ಹುರುಪು ಕೊಟ್ಟು ಊಟ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಸಜ್ಜೆ ಇದೆ, ವಿಶೇಷವಾಗಿ ಶ್ರೀಮಂತರ ಆಹಾರವಾಗ್ತಾ ಇದೆ ಸಜ್ಜೆ. ಹೌದು, ಮುಂಚೆದನ್ನ ಯಾರು ನೋಡ್ತಾನು ಇದ್ದಿಲ್ಲ, ಇವಾಗ ಅದು ಶ್ರೀಮಂತರ ಆಹಾರ ಆಗಿದೆ. ಮತ್ತೆ ಅದ್ರದ್ದು ಬೆಲೆನೂ ಕೂಡ ಜಾಸ್ತಿ ಆಗ್ತಿದೆ, ಅದರಿಂದ ರೈತರು ಅದ್ರದ್ದು ಬೆಳೆಯೋದ್ರಲ್ಲಿ ಚೆನ್ನಾಗಿ ಒಲವು ತೋರಿಸಿದ್ರೆ ಅವ್ರಿಗೆ ಲಾಭ ದೊರೆಯುತ್ತೆ ಅಂತ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ವೀನಾ ಅವರೇ, ಇದುವರೆಗೆ ಈ ಒಂದು ಸಜ್ಜೆಯಲ್ಲಿ ಒಂದು ಮೌಲ್ಯವರ್ಧನೆ ಮತ್ತು ಸಜ್ಜೆಯಿಂದ ಏನೇನು ಆಹಾರ ಪದಾರ್ಥಗಳನ್ನು ತಯಾರಿಸಬಹುದಂತಕ್ಕಂಥ ಆ ವಿಚಾರವನ್ನು ಹೇಳಿದ್ರಿ. ಒಂದು ವಿಚಾರ ನಮ್ಮ ಕೇಳುಗರು ರೈತ ಬಾಂಧವರು ಗಮನಿಸಬೇಕು, ಸಜ್ಜೆ ಬಗ್ಗೆ ತಾತ್ಸಾರ ಮನೋಭಾವನೆ ಬೇಡ. ನಿಮ್ಮ ಒಂದು 10 ಎಕರೆ ಹೊಲ ಇತ್ತಂದ್ರೆ ಅದರಲ್ಲಿ 1 ಎಕರೆ ಆದರೂ ಸಜ್ಜೆಯನ್ನು ಬೆಳೆದು ನಿಮ್ಮ ಮನೆ ಮಟ್ಟಿಗೆ ಉಪಯೋಗ ಮಾಡಿರಿ, ಮತ್ತು ನಿಮ್ಮ ಬೀಗರಿಗೆ ಬಿಜ್ಜರಿಗೆ ಒಂದು ಸಜ್ಜೆಯನ್ನು ಕೊಟ್ಟು ಸಜ್ಜೆ ರೊಟ್ಟಿ ಮಾಡಿಕೊಂಡು ತಿನ್ನಲಿಕ್ಕೆ ಪ್ರೋತ್ಸಾಹ ಕೊಡ್ರಿ. ಮತ್ತು ಹಳ್ಳಿಯಲ್ಲಿ ಯಾರು ಸಜ್ಜೆ ಬೇಡ್ತಾರೆ ಅವರಿಗೆಲ್ಲ ಸಜ್ಜೆಯನ್ನು ಕೊಟ್ಟು ಎಲ್ಲರಿಗೂ ಸತ್ವಯುತವಾದಂಥ ಆಹಾರವನ್ನು, ವಿಶೇಷವಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ರಕ್ತಹೀನತೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ, ಅವರೆಲ್ಲ ಸಜ್ಜೆಯನ್ನು ಊಟ ಮಾಡೋದ್ರಿಂದ ಖಂಡಿತ ಒಂದು ಹೊತ್ತಾದರೂ ಸಜ್ಜೆ ಅನ್ನ ಇರ್ಬೋದು, ಸಜ್ಜೆ ನೂತ್ರ ಇರ್ಬೋದು, ಸಜ್ಜೆ ಅಂಬ್ಲಿ ಇರ್ಬೋದು, ಸಜ್ಜೆ ರೊಟ್ಟಿ ಇರ್ಬೋದು, ನೀವು ಹೇಳಿದಂಗೆ ಸಜ್ಜೆ ಕಡುಬಿರ್ಬೋದು, ಆಮೇಲೆ ಸಜ್ಜೆಯಿಂದ ಲಡ್ಡು ಮಾಡ್ತಾರೆ, ಉಂಡೆ, ಸಜ್ಜೆ ಉಂಡೆ ಬಹಳ ಫೇಮಸ್, ಪಂಚಮಿಯಲ್ಲೆಲ್ಲ ಮಾಡ್ತಾರೆ, ಹಳ್ಳಿಯಲ್ಲೆಲ್ಲ ಮೊದಲೆಲ್ಲ ಮಾಡ್ತಾ ಇದ್ರು, ಸಜ್ಜೆ ಉಂಡೆ ಇರ್ಬೋದು, ಇವನ್ನೆಲ್ಲ ಮಾಡ್ತಾ ದಿನನಿತ್ಯ ಆಹಾರದಲ್ಲಿ ಬಳಸೋದ್ರಿಂದ ಬಹಳಷ್ಟು ಒಂದು ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ರಕ್ತಹೀನತೆ ಇರ್ಬೋದು, ಶುಗರ್ ಪೇಷಂಟ್ ಅಥವಾ ಡಯಾಬಿಟಿಕ್ ಇರ್ಬೋದು, ಮತ್ತು ರಕ್ತದ ಒತ್ತಡ, ಇವೆಲ್ಲ ಕಾಯಿಲೆಗಳಿಂದ ದೂರವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸಜ್ಜೆಯನ್ನು ಬೆಳೀಲಿಕ್ಕೆ ರೈತರು ಮುಂದೆ ಬರಲಿ, ಅದರ ಬಳಕೆಯನ್ನು ಮಾಡಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. के मैदानों में छोटे छोटे धंधे या बड़े कामों में फूलों के परिहार